ಒಂದು ಕ್ರಾಪ್ ಕೈ ಕೊಟ್ಟರು ಇನ್ನೊಂದು ಕ್ರಾಪಲ್ಲಿ ನಾವು ಬದುಕಬಹುದು ಅನ್ನೋದು ನನ್ನ ಸಿದ್ಧಾಂತ, ನಾನು ಅನುಭವಿಸಿರೋ ಅಂತ ಸತ್ಯ ಅದು. ಹಂಗಾಗಿ ರೈತರು ಜೀವನ ಕಷ್ಟನೇ, ಅದು ಒಪ್ಕೊಳ್ಳನೆ. ನಾವು ಎಲ್ಲ ತರದ ಚಟುವಟಿಕೆಗಳನ್ನು ಅಳವಡಿಸ್ಕೋಬೇಕು. ಆಮೇಲೆ ನಾವು ಸಾಲಕ್ಕೆ ಹೋದಾಗ ಮಾತ್ರ ನಾವು ಸಂಕಷ್ಟಕ್ಕೆ ಸಿಗಾಕೆಂತೀವಿ ಹೊರತು, ಇವತ್ತಿಗೆ ನಾನು ಒಂದು ರೂಪಾಯಿ ಸಾಲಿಲ್ದಲೆ ಮುಕ್ತನಾಗಿದ್ದೀನಿ. ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡಿರು, ಹಂತಂತವಾಗಿ ಬಂದಂತ ಆದಾಯಗಳನ್ನ ಮುಂದಿನ ಜೀವನಕ್ಕೆ ಅಭಿವೃದ್ಧಿಗೆ ಇಟ್ಕೊಂಡು ಸೇವಿಂಗ್ ಮನಿಯೆಲ್ಲ ಡೆವಲಪ್ಮೆಂಟ್ಗೆ ಆಗ್ತಾ ಬಂದಿರೋದ್ರಿಂದ ನನಗೆ ಜೀವನ ರೈತರ ಜೀವನ ಕಷ್ಟ ಅಂತ ಅನಿಸಿಲ್ಲ ನನಗೆ. ಉಪ ಬೆಳೆ ಮತ್ತೆ ಉಪ ಕಸುಬು ಅದನ್ನ ನೀವು ಹೇಳ್ತಾ ಇದ್ರಿ, ಈಗ ಹೇಗೆ ಒಂದು ನಾವ್ ಇದರಿಂದ ಬಿಡುಗಡೆ ಆಗ್ಬೇಕಪ್ಪ, ಒಂದೇ ತರ ಬೆಳೆ ಬೆಳೀತಾ ಇದ್ವಿ, ಅಪ್ಪ ಹೇಳ್ಕೊಟ್ಟಿದ್ದ ಹಾಗೆ ಮಾಡ್ತಾ ಇದ್ವಿ ಅನ್ನೋ ಒಂದು ರೀತಿಯಲ್ಲಿ ಕೆಲವರು ಹೋದ್ರೆ, ಇನ್ ಕೆಲವರು ನೀವು ಹೇಳಿದ್ರಿ ನಾನು ಒಬ್ಬ ಪ್ರಯೋಗ ಮಾಡ್ಕೊಳ್ತಾನೆ ಬರ್ತಾ ಇದ್ದೀನಿ ಅಂತ ಹೇಳಿ, ನೀವು ಕಂಡ್ಕೊಂಡಂತ ಸತ್ಯ ಏನು? ಕೃಷಿ ಕಾಯಕವೇ ಕೈಲಾಸ ಅಂತ ಅನ್ಕೊಂಡು ಹೋಗ್ಬೇಕು ನಾವು. ಆಮೇಲೆ ನಮಗ್ ಗೊತ್ತಿಲ್ಲದೆ ಇದ್ದಿದ್ದನ್ನ ಯಾರತ್ರ ಆದ್ರೂ ಕಲಿಬೇಕು ಅನ್ನೋ ಹಂಬಲ ನಮ್ಮಲ್ಲಿ ಇರ್ಬೇಕು. ಈಗ ನಾನು ಇಲ್ಲಿ ಒಂದು ಕೃಷಿ ಹೊಂಡ ಮಾಡಿದೀನಿ ನೋಡ್ರಿ, ನೀರ್ ಸ್ಟೋರೇಜ್ ಮಾಡೋ ಅಂತ ಪರಿಸ್ಥಿತಿ ಬೇಕಾಗಿತ್ತು, ಹೊಂಡ ಮಾಡಿದೆ. ಆ ಹೊಂಡ ಮಾಡಿದಾಗ ಅದರಿಂದ ಬೇರೆ ಏನಾರ ಲಾಭ ಮಾಡಬಹುದಾ ಅಂತ ಅಂದಾಗ ನನಗೆ ಕೃಷಿ ವಿಜ್ಞಾನಿಗಳ ಸಂಪರ್ಕದಿಂದ ಮೀನು ಸಾಕಾಣಿಕೆ ಮಾಡಬಹುದು ಅಂತ ನನಗೆ ಒಂದು ಮಾರ್ಗದರ್ಶನ ಮಾಡಿರು. ಆ ನಂತರ ನಾನು ಈಗ 60x60x15 ಆಳದ ಒಂದು ಕೃಷಿ ಹೊಂಡ ಮಾಡಿದ್ದೀನಿ. ಇದರಲ್ಲಿ ಮೀನು ಮರಿ ಸಾಕಾಣಿಕೆ ಮಾಡಿ ಕನಿಷ್ಠ ನನಗೆ ವರ್ಷಕ್ಕೆ 50,000 ರೂಪಾಯಿ ಆದಾಯ ಒಂದು ಗುಂಟೆ ಎರಡು ಗುಂಟೆ ಜಾಗದಲ್ಲಿ ಬರುತ್ತೆ. ನಾನು ಖರ್ಚು ಆಗಿ 1,00,000 ಹೊಂಡದಲ್ಲಿ ಬರುತ್ತೆ ಆದಾಯ. ನನಗೆ ಸ್ಟೋರೇಜ್ ಮಾಡಕ್ಕೆ ಟ್ಯಾಂಕ್ ಆಯ್ತು, ಅದ್ರ ಜೊತೆಗೆ ಆದಾಯ ಕಂಡ್ಕೊಳಕ್ಕೆ ಮೀನು ಸಾಕಾಣಿಕೆ ಒಂದು ಉಪಕಸಬು ಬಾರಿ ಲಿಂಕ್ ಇರೋ ಅಂತದ್ದು. ಈಗ ನಾವು ಯೋಜನೆನ ಸಹಾಯಧನಕ್ಕಾಗಿ ಯೋಜನೆ ಮಾಡಬಾರ್ದು, ನಮ್ಮ ಯೋಜನೆಗೆ ಯಾವ ಸಹಾಯಧನ ಸಿಕ್ಕುತ್ತೋ ಅದ್ ತಗೋಬೇಕು, ಅವಾಗ ನಾವು ಸಕ್ಸಸ್ ಆಗ್ತೀವಿ. ಆಮೇಲೆ ನಾನಿಲ್ಲಿ ದನಗಳು ಸಾಕಿದ್ದೀನಿ. ಮೇಜರ್ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದ್ರೆ ಹಂತಂತವಾಗಿ ನಾವು ಸ್ವಾವಲಂಬಿನ ರೂಢಿಸ್ಕೊಂತ ಹೋಗ್ಬೇಕು. ಮೇಜರ್ ತೋಟ ನಾನು ಮಾಡಬೇಕು ಅಂದಾಗ ಗೊಬ್ಬರದ ಅವಶ್ಯಕತೆ ಐತಿ. ನನಗೆ ಸಾಕಷ್ಟು ಗೊಬ್ಬರನ ನಾನೇ ತಯಾರು ಮಾಡ್ಕೊಂತೀನಿ. ವರ್ಮಿ ಕಾಂಪೋಸ್ಟ್ ಮಾಡ್ತೀನಿ, ಆಮೇಲೆ ಕಾಂಪೋಸ್ಟ್ ಗೊಬ್ಬರಗಳು ಮಾಡ್ತೀನಿ, ಆಮೇಲೆ ನೇರವಾಗಿ ಬಯೋಡೈಜೆಸ್ಟರ್ ಇಂದ ರಸಸಾರನ ಇಡೀ ತೋಟಕ್ಕೆ ಒಂದು ರೂಪಾಯಿ ಖರ್ಚಿಲ್ದಲೆ ಆ ಗ್ರಾವಿಟಿ ಪವರ್ನಲ್ಲೇ ನೀರಿನ ಜೊತೆನೆ ಗೊಬ್ಬರ ಇಡೀ ತೋಟಕ್ಕೆ ಹೋಗೋದ್ರಿಂದ ನನಗೆ ಆಗಿರೋ ಖರ್ಚು ಉಳಿದ್ರೆ ಅದೇ ಲಾಭ ಅಂತ ಆಯ್ತು. ಈಗ ಕನಿಷ್ಠ 1 ಎಕರೆ ತೋಟಕ್ಕೆ 4 ಟ್ರ್ಯಾಕ್ಟರ್ ಗೊಬ್ಬರ ಹಾಕಕ್ಕೆ 4,000 ರೂಪಾಯಿ ದುಡ್ಡು ಬೇಕು. ನಂದೀಗ 10 ಎಕರೆಗೆ ಗೊಬ್ಬರ ಹಾಕಕ್ಕೆ 40,000 ರೂಪಾಯಿ ದುಡ್ಡು ಅಲ್ಲೇ ಉಳಿತು ನಂದು. ಹಿಂಗೆ ಕೃಷಿನ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಖರ್ಚು ಕಡಿಮೆ ಮಾಡ್ತಾ ಹೋದಷ್ಟು ಲಾಭ ಆಗುತ್ತೆ. ಈ ಮೀನು ಸಾಕಾಣಿಕೆ ಮಾಡ್ತೀನಿ, ಹಸು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ತೋಟದಲ್ಲಿ ನೀವು ಅಡಿಕೆ ಜೊತೆಗೆ ಬೇರ್ಬೇರೆ ಬೆಳೆಗಳನ್ನು ಬೆಳೆದಿರೋದನ್ನ ನಾವು ಕಾಣ್ತಾ ಇದೀವಿ. ಮತ್ತೆ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ಒಂದರಲ್ಲಿ ನಷ್ಟ ಆದ್ರೆ ಇನ್ನೊಂದು ಲಾಭ ಹೇಗಾಗ್ತಾ ಇದೆ ತಮ್ಗೆ? ನನಗೆ ಮೇಜರ್ ಅಡಿಕೆ ತೆಂಗು 100 ಗಿಡ ತೆಂಗಿದೆ, 2,500 ಅಡಿಕೆ ಇದೆ, 200 ಕ್ವಿಂಟಾಲ್ ಹಸಿ ಅಡಿಕೆ ಅಂತೂ ಎಂತ ಕಷ್ಟದ ಕಾಲದಲ್ಲೂ ಆವರೇಜ್ 200 ಕ್ವಿಂಟಾಲ್ ಹಸಿ ಅಡಿಕೆ ಬರುತ್ತೆ. 5,000 ರೂಪಾಯಿ ರೇಟ್ ಇದ್ರು ಅದು 10,00,000 ರೂಪಾಯಿ ಆಯ್ತು. ಕೊಬ್ಬರಿ ಒಂದು 20-30 ಕ್ವಿಂಟಾಲ್ ತನಕ ಆಗುತ್ತೆ ಕೊಬ್ಬರಿ. ಆಮೇಲೆ ನರ್ಸರಿ ಮಾಡಿದೀವಿ, ಅಡಿಕೆ ಸಸಿ ಮಾಡ್ತೀವಿ, ತೆಂಗಿನ ಸಸಿ ಮಾಡ್ತೀವಿ. ಅದ್ರ ನಂತರ ಬಿಡ್ಲಲ್ಲೆಲ್ಲ ಒಂದು ಹಂತದಲ್ಲಿ ಒಂದು 2,000 ಬಾಳೆ ಗಿಡ ಇದೆ, ಅದಕ್ಕೆ ಏನೂ ಖರ್ಚಿಲ್ಲ. ತೋಟಕ್ಕೆ ಏನು ಮಾಡ್ತೀವೋ ಅದರಲ್ಲೇ ಬಾಳೆ ಬರುತ್ತೆ, ಅದು ಬೋನಸ್ ಬಾಳೆ. ನಂತರ ಒಂದು 100 ಮೋಸಂಬಿ ಇದೆ, ವರ್ಷಕ್ಕೆ 2 ಕ್ರಾಪ್ ಬರುತ್ತೆ. ಮೋಸಂಬಿ ಬಾರಿ ಖರ್ಜೂರ ಇದ್ದಷ್ಟು ಟೇಸ್ಟ್ ಇದೆ. ಅದ್ರ ನಂತರ ಒಂದಷ್ಟು ಕೋಕೋ ಹಾಕಿದ್ವಿ. ಕೋಕೋ ಇವತ್ತು 150 ರೂಪಾಯಿ ತನಕ ಕೋಕೋ ಬೀಜ ವ್ಯಾಪಾರ ಆಗುತ್ತೆ, ಅದಕ್ಕೂ ಏನು ಖರ್ಚಿಲ್ಲ. ನಂತರ ಕೋಕೋ ನಮ್ಗೆ ಎಷ್ಟು ಬೀಜದಲ್ಲಿ ಕೊಡುತ್ತೋ ಅದ್ರ 4ರಷ್ಟು ಸಾವಯವ ಗೊಬ್ಬರ ಕೊಡುತ್ತೆ ಎಲೆಯಿಂದ. ತೋಟದಲ್ಲಿ ಕಳೆ ಕಡಿಮೆ ಆಗುತ್ತೆ, ಆಮೇಲೆ ನೀರು ಆವಿಯಾಗೋದು ತಪ್ಪುತ್ತೆ. ಹಂಗಾಗಿ ಉಪ ಬೆಳೆಗಳನ್ನೂ ನಾವು ತೊಡಗಿಸ್ಕೋಬೇಕು. ಮೇಜರ್ ಬೆಳೆ ಅಡಿಕೆ ಒಂದ್ಸರಿ ಕೈ ಕೊಟ್ಟರು ತೆಂಗಲ್ ಬರುತ್ತೆ, ತೆಂಗು ಹೋದ್ರೆ ಅಡಿಕೆಲ್ ಬರುತ್ತೆ, ಅಡಿಕೆ ಹೋದ್ರೆ ಈ ಉಪ ಬೆಳೆಲ್ಲಾದ್ರೂ ಜೀವನ ಮಾಡಬಹುದು. ನಂತರ ಖರ್ಚು ಕಡಿಮೆ, ಉಳುಮೆನೆ ಕಡಿಮೆ. ನಾವೇನಿದ್ರು ಓಡಾಟಕ್ಕೆ ಏನ್ ಬೇಕೋ ಅಷ್ಟಕ್ ಮಾತ್ರ ಒಂದೆರಡು ಸರಿ ಉಳುಮೆ ಮಾಡ್ತೀವಿ. ಅದ್ ಬಿಟ್ರೆ ಜೇನು ಸಾಕಾಣಿಕೆ ಮಾಡಿದೀನಿ, 40 ಕುಟುಂಬ ಜೇನು ಇದೆ. 600 ರೂಪಾಯಿ ಕಿಲೋ ಜೇನು ತುಪ್ಪ ನಾವು ಫಿಲ್ಟರ್ ಮಾಡಿ ಗ್ಲಾಸ್ ಬಾಟ್ಲಲ್ಲೇ ಹಾಕಿ ಯಾರ ಫಸ್ಟ್ ನನಗೆ ಡಿಮ್ಯಾಂಡ್ ಹೇಳಿರ್ತಾರೋ ಅವರಿಗೆ ಕೊಡ್ತೀನಿ. ನನ್ನ ಹತ್ರ ಖಾಲಿ ಆದ್ಮೇಲೆ ಕೊಡಲ್ಲ, ಬೇರೆಯವ್ರ ಹತ್ರ ತಗೊಂಡು ಕೊಡೋ ಅಂತ ಅಭ್ಯಾಸ ಇಲ್ಲ. ಆಮೇಲೆ ದೇಶಿ ತಳಿ ಆಕಳನ್ನ ಸಾಂಪ್ರದಾಯಿಕ ಪದ್ಧತಿಲಿ ಬೆಣ್ಣೆ ಮಾಡಿ ತುಪ್ಪ ಮಾಡಿ ನಮಗೆ ಯಾರು ಕೇಳಿರ್ತಾರೆ ಅವ್ರಿಗೆ ಕೊಡ್ತೀವಿ. 1,500 ರೂಪಾಯಿ ಕಿಲೋ ತುಪ್ಪ ಮಾರ್ತೀವಿ. ಆಮೇಲೆ ಇನ್ನು ಕೆಲವರು ಅಗ್ನಿಹೋತ್ರ ಮಾಡೋಕ್ಕೋಸ್ಕರನೇ ಶುದ್ಧವಾಗಿ ತುಪ್ಪ ಮಾಡಕ್ ಕೇಳ್ತಾರೆ, ಅವ್ರಿಗೆ 500 ರೂಪಾಯಿ ಕಡಿಮೆ ಕೊಡ್ತೀನಿ. ಯಾಕೆಂದ್ರೆ ಅಗ್ನಿಹೋತ್ರಿ ಮಾಡೋರು ಸಮಾಜಕ್ಕೋಸ್ಕರ ಹೋಮ ಮಾಡುವಂಥದ್ದು. ಹಂಗಾಗಿ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತೇಳಿ ಅವ್ರಿಗೆ 500 ರೂಪಾಯಿ ಕಡಿಮೆ ಕೊಡ್ತೀನಿ. ಸಾಂಪ್ರದಾಯಿಕ ಪದ್ಧತಿ ಅಂದರೆ ಕೆಂಡದಲ್ಲೇ ಹಾಲು ಕಾಸಿ ಮಡಿಕೆಲಿ, ಕಡಗೋಲಲ್ಲೇ ಬೆಣ್ಣೆ ತೆಗೆದು ಅದನ್ನು ಕೆಂಡದಲ್ಲೇ ಬೆಣ್ಣೆ ಕಾಸಿ ತುಪ್ಪ ಮಾಡ್ತೀವಿ. ಅಗ್ನಿಹೋತ್ರಿಗಾದ್ರೆ ಯಾವುದೇ ಮಸಾಲೆ ಹಾಕ್ತಲೇ ಶುದ್ಧವಾದ ತುಪ್ಪ ಕೊಡ್ತೀವಿ. ತಿನ್ನೋರಿಗಾದ್ರೆ ಈಗ ಯಾರು ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಅಂತಾರೆ, ಅವ್ರಿಗೆ ಬೆಳ್ಳುಳ್ಳಿ ಹಾಕಲ್ಲ. ಬೆಳ್ಳುಳ್ಳಿ, ಆಮೇಲೆ ಮೆಂತ್ಯ, ಕರಿಬೇವು, ನುಗ್ಗೆ, ವಿಳ್ಯದೆಲೆ, ಅರಿಶಿನ ಇಷ್ಟನ್ನು ಹಾಕಿ ಸಂಸ್ಕರಣೆ ಮಾಡಿ ತುಪ್ಪ ಕೊಡ್ತೀವಿ. ನೀವು ಎಷ್ಟು ದಿವಸ ಇಟ್ಟರು ತುಪ್ಪ ಹಾಳಾಗಲ್ಲ, ಅಷ್ಟು ಕ್ವಾಲಿಟಿ ತುಪ್ಪ ಇರುತ್ತೆ. ನೀವು ಡಿಗ್ರಿ ಮಾಡಿದ್ದೀನಿ ಅಂತ ಹೇಳಿದ್ರಿ, ಏನ್ ಡಿಗ್ರಿ ನೀವು ಓದಿದ್ದು? ನಾನು ಬಿ ಎ ಡಿಗ್ರಿ ಮಾಡಿದೆ. ಮನೆಯಲ್ಲಿ ಯಾರು ಹೇಳಿಲ್ವಾ ಈ ವ್ಯವಸಾಯ ಸಾಕಪ್ಪ, ನಮ್ಮ ತಲೆಮಾರಿಗೆ ನಿಂತು ಹೋಗ್ಬಿಡ್ಲಿ, ಒಂದ್ ಸರ್ಕಾರಿ ಉದ್ಯೋಗನೋ ಬೇರೆ ಒಂದು ಉದ್ಯೋಗನೋ ಮಾಡ್ಕೊಂಡು ಆರಾಮಾಗಿರ್ರಿ, ಇದಕ್ಕೆ ಬರಬೇಡ್ರಿ ಅಂತ ನಿಮ್ಮ ತಂದೆ ಆಗ್ಲಿ ನಿಮ್ಮ ಅಜ್ಜ ಆಗ್ಲಿ ಯಾರು ಆ ತರ ನಿಮ್ಗೆ ಹೇಳಿಲ್ವಾ ಅಂತ? ನನ್ನ ಸ್ನೇಹಿತರೆಲ್ಲ ನೌಕರಿ ಮಾಡಿ ಸಂಬಳ ಎಣಿಸ್ಬೇಕಾದ್ರೆ ನಮ್ಮ ಮನೇಲಿ ನೀನು ಹೋಗಿದ್ರೆ ನೋಡು ಒಂದು ಸಂಬಳ ತರಬೋದಾಯ್ತು, ನೆಮ್ಮದಿಯಾಗಿ ಜೀವನ ಮಾಡ್ಬೋದಾಯ್ತು, ಇಲ್ಲಿ ಬೆಸೆಗೆ ಯಾಕೆ ಬಂದೆ ಅಂತ ಅನ್ನರು. ನನಗೂ ಆ ವಯಸ್ಸಿನಲ್ಲಿ ಏನಿತ್ತು ಅಂದರೆ ಹಮ್ಮು, ಈಗ ಯಾವುದೋ ಆಫೀಸ್ಗೆ ಹೋಗ್ಬೇಕು, ನಮಸ್ಕಾರ ಹೊಡಿಬೇಕು, ಕುತ್ಕೋಬೇಕು, ಸಾಹೇಬರು ಬಂದಾಗ ಎದ್ದೇಳ್ಬೇಕು, ಇವೆಲ್ಲ ಆ ವಯಸ್ಸಿನಲ್ಲಿ ನನಗೆ ಇದು ಸರಿ ಬರಲಿಲ್ಲ. ನಾವೇನೇ ಮಾಡ್ರೆ ಸ್ವತಂತ್ರವಾಗಿ ಮಾಡಬೇಕು ಅನ್ನೋ ಇಚ್ಛೆ ಇತ್ತು. ಆಮೇಲೆ ಈ ಹೆಸರು, ಈ ಬೆಳೆ ಬೆಳೆಯೋದು, ಆ ರಾಶಿ ಹಾಕೋದು, ಆ ಎತ್ತುಗಳು ಅವೆಲ್ಲ ನೋಡಿದಾಗ ನನಗೊಂಥರ ಖುಷಿ ಕೊಡೋದು ಆ ಕೆಲಸ. ಹಂಗಾಗಿ ಬಾರಿ ಇಷ್ಟಪಟ್ಟು ಎಲ್ಲಾದ್ನು ಬಿಟ್ಟು ಕೃಷಿನ ಆಯ್ಕೆ ಮಾಡ್ಕೊಂಡೆ. ಕುಮಾರಸ್ವಾಮಿ ಅವ್ರಿಗೆ ಏನಪ್ಪ, ಜನ ಇದಾರೆ ಅವ್ರ ಜೊತೆಗೆ ಮಾಡಿಸ್ತಾರೆ ಕೆಲಸ, ನಮ್ ಜೊತೆಗೆ ಯಾರಿದ್ದಾರೆ ಬರಕ್ಕೆ, ನಾವು ಕರೆದ್ರೂ ಒಂದ್ ಆಳು ಬರಲ್ಲ ಅನ್ನೋ ಒಂದ್ ಮಾತನ್ನ ನೀವು ಕೇಳಿರ್ತೀರಿ ಸುತ್ತಮುತ್ತಲು ಹೇಳುವಂತದ್ದು. ಹೀಗೆ ನಿಮ್ಮ ಜೊತೆಗೆ ಕೆಲಸ ಮಾಡೋರು ಒಂದು ಆದ್ರೆ ಇನ್ನೊಂದು ನಿಮ್ ಮನೆಯಲ್ಲಿ ಇರ್ತಕ್ಕಂಥ ಜನಗಳದ್ದು ಸಹಕಾರನೂ ತುಂಬಾ ಬೇಕಾಗತ್ತೆ ನೀವು ಮುಂದುವರಿಬೇಕು ಅನ್ನೋದಾದ್ರೆ. ಇವರನ್ನ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಆಲೋಚನೆಗೆ ತಕ್ಕಂತೆ ಕೃಷಿ ಮಾಡ್ತಾ ಇರ್ತೀರಿ? ಈಗ ಒಂದು ಯಾವುದೇ ಒಂದು ಸಂಸ್ಥೆ, ಒಂದು ಕುಟುಂಬ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕುಟುಂಬದಲ್ಲಿ ಸರ್ವ ಸದಸ್ಯರದು ಸಹಕಾರ ಇರಬೇಕು. ಅದೇ ರೀತಿನಲ್ಲಿ ನನ್ನ ಮಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ನೀವು ಅವ್ನು ನೋಡಿರೆ ಒಬ್ಬ ದನ ಕಾಯನೂ ಕೆಲಸ ಮಾಡಲ್ಲ ಅಷ್ಟು ಕೆಲಸ ಮಾಡ್ತಾನೆ. ಅವನಿಗೆ ಡಿಗ್ರಿ ಮುಗಿಯೋ ತನಕ ನಾನೊಂದು ಮೊಬೈಲು ಕೊಡಿಸಿರ್ಲಿಲ್ಲ, ಅವನ್ನ ನಮ್ಮ ರೀತಿನಲ್ಲೇ ಪಳಗಿಸಿ ಓದಿಸಿದ್ವಿ. ಓದಿದ್ಮೇಲೆ ಸ್ವಲ್ಪ ದಿವಸ ಬೆಂಗಳೂರಿಗೆ ಹೋಗಿ ನೌಕರಿ ಮಾಡಿ ಅಲ್ಲೇ ಜೀವನ ನೋಡಿ 15,000 ಕೊಟ್ಟರೆ ಏನು ಉಳಿಯಲ್ಲ ಆ ಪೊಲ್ಯೂಷನ್ನು, ಅದಕ್ಕಿಂತ ನಾನು ಇಲ್ಲೇ ದುಡಿತೀನಿ ನಿನ್ನ ಜೊತೆ ಅಂದ್ಕೊಂಡು ಇಲ್ಲಿ ಬಂದ. ಇವತ್ತು ದನಗಳದೆಲ್ಲ ಪೂರ್ತಿ ಅವನೇ ಮ್ಯಾನೇಜ್ ಮಾಡ್ತಾನೆ. ಕನಿಷ್ಠ 45,000 ರೂಪಾಯಿಂದು ಹಾಲಿನ ದುಡ್ಡು ಬರುತ್ತೆ. ಇನ್ನು ಗೊಬ್ಬರ ಗಂಜಲ ಎಲ್ಲ ಒಂದು ಹನಿನೂ ವೇಸ್ಟ್ ಮಾಡಲ್ಲ, ಸ್ಟೋರೇಜ್ ಮಾಡಿ ಎಲ್ಲ ಗಿಡಕ್ಕೆ ಕೊಡ್ತೀವಿ. ಅವನ್ನೆಲ್ಲ ಲೆಕ್ಕ ಹಾಕಿದ್ರೆ ನೀವು ಮಲ್ಟಿನ್ಯಾಷನಲ್ ಕಂಪ್ನಿಲಿ ದುಡಿಯೋದಕ್ಕಿಂತ ಜಾಸ್ತಿ ನನ್ನ ಮಗನ ದುಡಿಮೆ ಆಗುತ್ತೆ. ಆಮೇಲೆ ಉತ್ತಮವಾದ ಆರೋಗ್ಯ ಇರುತ್ತೆ. ಆಮೇಲೆ ಬೇರೆ ಥರದ ಅಭ್ಯಾಸಗಳು ನಮಗೆಲ್ಲ ಕಡಿಮೆ. ನಮ್ಮ ದಿನಚರಿ ಬೆಳಗ್ಗೆ 4:30 ಸ್ಟಾರ್ಟ್ ಆಗುತ್ತೆ, ಆಮೇಲೆ ರಾತ್ರಿ ಎಷ್ಟೊತ್ತಿಗೆ ಎಂಡ್ ಆಗುತ್ತೆ ಅಂತಿಲ್ಲ, ಕೆಲಸ ಆದಮೇಲೆ ನಮಗೆ ರೆಸ್ಟು. ಆಮೇಲೆ ಯಾವ ಅಲಾರಾಮ್ ಇಲ್ದೇನೂ 4:00 ಎಚ್ಚರ ಆಗ್ತೀವಿ. ಬದ್ಧತೆ ಇದ್ದಾಗ ಯಾವ ಅಲಾರಾಮು ಬೇಡ ಏನು ಬೇಡ, ಅವ್ರವ್ರ ಕೆಲಸ ಅವ್ರು ಮಾಡಲೇಬೇಕು ಅಂದಾಗ ಎಚ್ಚರ ಆಗುತ್ತೆ. ಸಿಂಪಲ್ ಆಗಿ ಜೀವನ ಮಾಡ್ತೀವಿ. ದುಡಿಮೆನ 4-6 ಕಡೆ ದುಡಿಮೆ ಅಂತ ಮಾರ್ಗಗಳ ಮಾಡ್ಕೊಂಡಿದ್ದೀವಿ. ನಿಮ್ಮ ಮನೆಯವ್ರು ಯಾವತ್ತಾರ ಅಂದಿದಾರ ಸಿಟಿಗೆ ಹೋಗಿ ಇದ್ಬಿಡೋಣ, ಯಾವಾಗಾರ ಒಂದ್ಸಲ ಇಲ್ಲಿ ಬಂದು ಹೋಗ್ತಾ ಇರೋಣಂತೆ, ಇದು ಹೆಂಗಿದು ಜೀವಮಾನ ಎಲ್ಲ ಬರೀ ಹಳ್ಳಿನಲ್ಲೇ ಕಾಲ ಕಳಿಬೇಕು ಅಂತ ಹೆಂಗ್ ಸಾಧ್ಯ ಅಂತ? ಇಲ್ಲ, ನನ್ನ ಹೆಂಡತಿನೂ ಎಂಪ್ಲಾಯ್ ಇದ್ದಾಳೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮೆಸ್ಕಾಮ್ ಅಲ್ಲಿ. ನೀವು ಅವಳು ಇದ್ದಾಗ ಇಲ್ಲಿ ನೋಡಿದ್ರೆ ನೀವು ಅವಳು ಇಂಜಿನಿಯರ್ ಮಾಡಿದಾಳೆ ಇವಳಿಗೆ ಡ್ಯೂಟಿ ಮಾಡ್ತಾಳೆ ಅಂತ ಅನ್ಸೋದೇ ಇಲ್ಲ. ಈ ನರ್ಸರಿ ಎಲ್ಲ ಮೇಂಟೈನ್ ಮಾಡೋದು ಅವಳೆ, ಬೆಳಿಗ್ಗೆ ನಮಗೆ ತಿಂಡಿ ಮಾಡಿ ನಮ್ಮ ಜೊತೆನೆ ಎದ್ದು ಎಲ್ಲ ಆದ್ಮೇಲೂ ಈ ನರ್ಸರಿದೆಲ್ಲ ಮೇಂಟೆನೆನ್ಸ್ ಅವಳೇ ಮಾಡಿ 9:30 ಡ್ಯೂಟಿಗೆ ಹೋಗ್ತಾಳೆ, ಮತ್ತು ಕರ್ಕೊಂಬರ್ತೀವಿ. ನೀವು ಅವಳನ್ನ ಅಫಿಷಿಯಲ್ಸ್ ಅಂತ ಅನ್ನಕ್ಕೆ ಬರಲ್ಲ, ಅಷ್ಟು ಮಟ್ಟಿಗೆ ನಮ್ಮ ರೈತ ಕೆಲಸಗಳಿಗೆ ಹೊಂದ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ನಮ್ಮನ್ನು 4-6 ಜನ ಕುಮಾರಸ್ವಾಮಿ ಅವ್ರು ಇಂಥದ್ ಮಾಡಿದ್ದಾರೆ ಅನ್ನ ಹೇಳೋ ಮಟ್ಟಕ್ಕೆ ಸಾಧ್ಯತೆ ಆಗಿದೆ. ಆಮೇಲೆ ನನ್ನ ಮಗಳನ್ನು ನಾನು ಇಷ್ಟಪಟ್ಟು ಹಾರ್ಟಿಕಲ್ಚರ್ ಸೈನ್ಸ್ ಓದಿಸಿದ್ದೀನಿ, ನಮ್ಮ ಈ ಅಗ್ರಿಕಲ್ಚರ್ ಬೇಸ್ ಇರಲಿ ಅಂತಕೊಂಡು. ಅವಳು ಈಗ MBA ಮಾಡ್ಕೊಂಡು ಬೆಂಗಳೂರಲ್ಲಿ ಯಾವುದೋ ಕಂಪ್ನಿಗೆ ಹೋಗ್ತಾ ಇದ್ದಾಳೆ. ಈಗ ನಂತರ ನಾವು ಸ್ವಲ್ಪ ಬೇರೆ ಬಿಸ್ನೆಸ್ ಮೋಟಿವ್ಗೆ ಹೋಗ್ಬೇಕು, ನಮ್ಮ ಉತ್ಪನ್ನಗಳನ್ನೇ ಮೌಲ್ಯವರ್ಧನೆ ಮಾಡಿ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಮಾಡಿದ್ದೀವಿ. ಆ ಬ್ರ್ಯಾಂಡ್ ಮಾಡಿದ್ಮೇಲೆ ಒಂದು ಕಂಪ್ನಿನ ನನ್ನ ಮಗಳಿಗೆ ಬಿಟ್ಕೊಟ್ಟು ಅವಳು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಒಟ್ಟಾರೆ ಮಕ್ಕಳೆಲ್ಲ ನಮ್ಮ ಕಣ್ಣೆದುರಿಗೆ ಇರಬೇಕು. ಈ ಸುಂದರವಾದ ಶುದ್ಧವಾದ ವಾತಾವರಣದಲ್ಲಿ ಎಷ್ಟು ದಿವಸ ಭಗವಂತ ಇಟ್ಟಿರ್ತಾನೆ ಅಷ್ಟು ದಿವಸ ಬದುಕಬೇಕು. ಏನು ಮೌಲ್ಯವರ್ಧನೆ ಅಂತ ಹೇಳಿದ್ರಿ, ಯಾವ ತರ ನಿಮ್ ಪ್ಲಾನ್ ಹಾಕೊಂಡಿದ್ದೀರಿ ಕುಮಾರಸ್ವಾಮಿ? ಈಗ ನೋಡಿ, ಬೆಟ್ಟದಲ್ಲಿ ಸುಮ್ಮನೆ ಬಾರ್ಡ್ರಿಗೆ ಹಾಕಿದೀವಿ, ಸುಮಾರು ಒಂದು 2-3 ಕ್ವಿಂಟಲ್ ಬೆಟ್ಟದಲ್ಲಿ ಬರುತ್ತೆ. ಆ ಸೀಸನ್ ವೈಸ್ ಉಪ್ಪಿನಕಾಯಿ ಹಾಕ್ಬಿಟ್ಟು ನಮ್ಮ ನೆಟ್ವರ್ಕ್ ಇರೋ ಅಂತಾರು ಅಫಿಷಿಯಲ್ಸ್, ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಇರೋ ಅಂತಾರು, ಅವರಿಗೆ ಉಪ್ಪಿನಕಾಯಿ ತಗೊಂಡೋಗಿ ಕೊಡ್ತೀವಿ. ನಾವು ನಮ್ಮ ಖರ್ಚು ವೆಚ್ಚ ಆ ಮಾರ್ಕೆಟ್ ರೇಟ್ ನೋಡಿ ಆ ಪ್ಯಾಕಿಂಗ್ ಎಲ್ಲ ಸೇರಿಸ್ಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ತೀವಿ. ಹೋದ ತಕ್ಷಣ ದುಡ್ಡು ಕೈಗೆ ಕೊಡ್ತಾರೆ. ನಂತರ ಕೊಬ್ಬರಿ ಎಣ್ಣೆ ಮಾಡ್ತೀವಿ. ಸುಮಾರು ಒಂದು 500 ಕೆಜಿ ಕೊಬ್ಬರಿ ಎಣ್ಣೆ ತಿಂಗಳ ವ್ಯಾಪಾರ ಆಗುತ್ತೆ. ಈಗ ನಾವು ಕೊಬ್ಬರಿ ಎಣ್ಣೆ ಮಾಡಿ ದನಗಳಿಗೆ ಹಿಂಡಿ ಆಗುತ್ತೆ. ನಾವು ತಿನ್ನಕ್ಕೆ ನಮ್ಮ ಬಾಡಿಗೆ ಲೋಷನ್ ಆಗಿ ಎಲ್ಲಾದು ಕೊಬ್ಬರಿ ಎಣ್ಣೆನೆ ಉಪಯೋಗಿಸ್ತೀವಿ. ನಂತರ ಅಲ್ಲಿ ಇಲ್ಲಿ ಸ್ವಲ್ಪ ಮರಗೆಣಸು ಹಾಕಿದ್ದೀವಿ. ಮರಗೆಣಸು ಚೆನ್ನಾಗಿ ಬರುತ್ತೆ. ಈ ಬೇಸಿಗೆ ಟೈಮಲ್ಲಿ ತೆಗೆದ್ಬಿಟ್ಟು ಮರಗೆಣಸಲ್ಲಿ ಹಪ್ಪಳ ಮಾಡ್ತೀವಿ. ನಮ್ಮ ಜೊತೆಗೆ ಇನ್ನೊಂದು ಸ್ವಲ್ಪ ಜನ ಕರ್ಕೊಂಡು ಒಳ್ಳೆ ರೀತಿಲಿ ಹಪ್ಪಳ ಮಾಡ್ತೀವಿ. ಆಮೇಲೆ ಸೀಗುಂಬಳ ಹಾಕಿರ್ತೀವಿ ಅಲ್ಲಿ ಇಲ್ಲಿ. ಆ ಸೀಗುಂಬಳ ಸಿಕ್ಕಿದ್ದು ಇಲ್ಲ ಅಂತಂದ್ರೆ ಮಾರ್ಕೆಟಿಂದ ತಂದು ಆ ಸೀಗುಂಬಳದ್ದು ಹಪ್ಪಳ ಮಾಡಿ ಆ ಟೇಸ್ಟು ಆ ಕುಂಬಳದಲ್ಲಿರೋಂಥ ವಿಟಮಿನ್ ಕಂಟೆಂಟನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ತಿನ್ನಿಸ್ತೀವಿ. ಆಮೇಲೆ ಕೆಲವರು ಮನೆ ಮಕ್ಕಳಿಗೆ ಬರ್ಗರು ಆಳ ಮೂಳ ಕೊಡ್ತಾರೆ. ಅದ್ರ ಬದಲು 2 ದಿವಸ ನಮ್ದು ಹಪ್ಪಳ ತಿನ್ನಿಸ್ಬಿಟ್ರೆ ಹಪ್ಪಳ ಬಿಟ್ಟು ಇನ್ನೇನು ತಿನ್ನದೇ ಇಲ್ಲವು. ಸಂಪೂರ್ಣವಾದ ಆರೋಗ್ಯ ಸಾವಯವ ಪದಾರ್ಥಗಳಿಂದಲೇ ಮಾಡಿದ್ದಂಥ ಉತ್ಪನ್ನಗಳನ್ನ ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮಗೂ ಒಂದಷ್ಟು ದುಡಿಮೆ ಆಗುತ್ತೆ. ನಾವು 10 ಹಪ್ಪಳ ಒಂದು ಪ್ಯಾಕೆಟ್ 50 ರೂಪಾಯಿ ಕೊಡ್ತೀವಿ. ಕೊಬ್ಬರಿ ಎಣ್ಣೆ 300 ರೂಪಾಯಿ ಲೀಟ್ರ್ ಕೊಡ್ತೀವಿ. ಹಿಂಗಾಗಿ ನಮ್ಮ ವಸ್ತುಗಳನ್ನು ಆದಷ್ಟು ನಮ್ಮ ಶಕ್ತಾನುಸಾರ ಮೌಲ್ಯವರ್ಧನೆ ಮಾಡಿ ನಮ್ಮ ಲೆವೆಲಲ್ಲೇ ಮಾರಾಟ ಮಾಡ್ತೀವಿ. ತರಕಾರಿ ಏನೇನು ಬೆಳಿತೀರಿ? ತರಕಾರಿ ನಮ್ಮ ಮನೆಗೆ ಅಷ್ಟೇ ಬೆಳ್ಕಂತೀವಿ. ನಮ್ಮ ಮನೆಗೆ ಆಗುತ್ತೆ, ಇನ್ನು ಉಳಿದವ್ರಿಗೆ ಕೂಡ ಅಷ್ಟು ಬೆಳಿತೀವಿ. ತರಕಾರಿ ಈಗೆಲ್ಲ ಹೈಬ್ರಿಡ್ ಸೀರೀಸ್ಗಳನ್ನೇ ಬೆಳೆಯೋದ್ರಿಂದ ಆರ್ಗ್ಯಾನಿಕ್ ಎಲ್ಲ ಒಂದು ಬೆಳೆಯೋದು ಕಷ್ಟ ಆಗುತ್ತೆ. ಹಂಗಾಗಿ ನಮ್ಮ ಮೂಲ ಬೀಜಗಳು ಏನಿದ್ದಾವೆ 4 ಬೀಜ ಹಾಕ್ಬಿಟ್ರೆ ಎಲ್ಲ ಪಾಟಲ್ಲೇ ಹಾಕ್ತೀವಿ. ಎಲ್ಲ ಗಿಡ ತಗೊಂಡು ನಮ್ಮ ಮನೆಗೆ ಆಗೋಷ್ಟು ನಮ್ಮ ಸ್ನೇಹಿತರಿಗೆ ಕೊಡೋ ಅಷ್ಟು ತರಕಾರಿ ಆಗ್ತವೆ. ಮಾರುಕಟ್ಟೆ ಮಾಡೋ ಅಷ್ಟು ಆಗಲ್ಲ. ಆಮೇಲೆ ಆರ್ಗ್ಯಾನಿಕಲ್ಲೇ ಬೆಳಿತೀವಿ ಅಂತಂದ್ರೆ ನಾವು ಸರ್ಟಿಫಿಕೇಟ್ ಇಟ್ಕೊಂಡು ಯಾವ ಉತ್ಪನ್ನ ರೈತ ಮಾರಕ್ಕಾಗಲ್ಲ, ಇದು ಸತ್ಯ. ನಾನು ಈ ತೋಟದಲ್ಲೇ ಒಂದು 300 ಪ್ಲಾಂಟ್ ರೆಡ್ ಲೇಡಿ ಪಪ್ಪಾಯಿ ಬೆಳೆದಿದ್ದೆ. ಅದು ಆರ್ಗ್ಯಾನಿಕಲ್ಲೇ ಬೆಳೆದಿದ್ದೆ. ಆರ್ಗ್ಯಾನಿಕಲ್ಲೇ ಬೆಳೆದಿದ್ದು ಅನ್ನೋದನ್ನ ತಿನ್ನರ್ ಹೇಳ್ಬೇಕು, ಅದು ನಮಗೆ ನಿಜವಾದ ಸರ್ಟಿಫಿಕೇಟ್. ಈಗ ಯಾವ್ದೋ ಸಂಸ್ಥೆ ಕೊಟ್ಟ ಸರ್ಟಿಫಿಕೇಟು ಲೆಕ್ಕ ಅಲ್ಲ. 40 ಟನ್ ಪಪ್ಪಾಯಿ ನಾನು ಆರ್ಗ್ಯಾನಿಕ್ ಪಪ್ಪಾಯಿ ಅಂತಾನೆ ಮಾರ್ಕೆಟ್ ಮಾಡಿದೆ ಚಿಕ್ಕಮಗಳೂರಲ್ಲೇ. ನನ್ನ ತೋಟದಲ್ಲಿ ಪಪ್ಪಾಯಿನ 2.5 ರೂಪಾಯಿಗೆ ಕಿತ್ಕೊಂಡು ಇಲ್ಲೇ ಪ್ಯಾಕ್ ಮಾಡ್ಕೊಂಡು ದುಡ್ಡು ಎಣಿಸಿ ಹೋಗೋರು. ನಾನು ಅಲ್ಲೋಗಿ ನೋಡಿದಾಗ 8 ರೂಪಾಯಿ ಮಾರಾಟ ಮಾಡೋನು ಅವನು, 7 ರೂಪಾಯಿ 8 ರೂಪಾಯಿ ಕೊಡೋನು. ಆಮೇಲೆ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿ ನನಗೆ ಒಂದೇನಾಗಿತ್ತು ಅಂದ್ರೆ ಆರ್ಗ್ಯಾನಿಕ್ ಪಪ್ಪಾಯಿ ಅನ್ನೋದೇ ತಿನ್ನೋ ಜನ ಗೊತ್ತಿಡಬೇಕು, ನನಗೆ ಲಾಭ ಆಗಬೇಕು. ಆ ದೃಷ್ಟಿಯಿಂದ ತರಕಾರಿ ಮಾರೋ ಅಂತ ಜಾಗಗಳಿಗೆಲ್ಲ ನಮ್ಮ ಪಪ್ಪಾಯಿನ ಫ್ರೀ ಕೊಡಿಸ್ದೆ 2-3 ಟೈಮ್. ಯಾರ್ಯಾರು ತರಕಾರಿ ತಗೊಂಡಿರ್ತಾರೆ ಅವ್ರಿಗೊಂದು ಕಾಂಪ್ಲಿಮೆಂಟ್ ಕೊಡಪ್ಪ ಪಪ್ಪಾಯಿ ಅಂತ. 3ನೇ ಟೈಮು ನಾನು ಮಾರ್ಕೆಟಿಂದ ತಗೊಂಡೋಗಿ ಕೆಮಿಕಲಲ್ಲಿ ಬೆಳೆದಿದ್ದು ಕೊಟ್ಟೆ. ಆವಾಗ ಜನ ಕಂಪ್ಲೇಂಟ್ ಹೇಳಕತ್ತಿರು, ಏನಪ್ಪ ಮೊನ್ನೆ ಕೊಟ್ಟಿದ್ದೆಲ್ಲ ಟೇಸ್ಟ್ ಇತ್ತು, ಇವತ್ತು ಕೊಟ್ಟಿದ್ದು ನೀರಾಯ್ತು ಕೊಳತೆ ಹೋಯ್ತು ಹಣ್ಣು ಅನ್ನ ಕೇಳಿದ್ರು. ಅಂದ್ರೆ ಅಲ್ಲಿ ಜನ ಪದಾರ್ಥನ ಗೊತ್ತಿಡಿದ್ರು ಅಂತ ನನಗೆ ಖಾತ್ರಿ ಆಯ್ತು. ಆಮೇಲೆ ದಿವಸ ಅಂಗಡಿ ಹತ್ರ ಹೋಗಿ ಕೂರೋದು, ಯಾರು ಬರ್ತಾರೆ ಅವ್ರಿಗೆ ಹೇಳೋದು, ಇದು ನೋಡ್ರಿ ಆರ್ಗ್ಯಾನಿಕ್ ಪಪ್ಪಾಯಿ, ಬೆಳೆದಿರೋ ರೈತ ನಾನು, ಇದು ಕೆಮಿಕಲಲ್ಲಿ ಬೆಳೆದಿದ್ದು, ಇದರಲ್ಲಿ ಏನೂ ಇರಲ್ಲ, ಇದಕ್ಕೂ ಇದಕ್ಕೂ ವ್ಯತ್ಯಾಸ ನೀವು ತಿಂದು ನೋಡಿದಿರಿ. ಇವೆರಡನ್ನೂ ಒಂದು ಪೇಪರ್ ಮೇಲೆ ಇಟ್ಟರೆ ನಮ್ಮದು ಶಿಂಕ್ ಆಗುತ್ತೆ, ಅದು ಕೊಳತೋಗುತ್ತೆ. ಆರ್ಗ್ಯಾನಿಕ್ನ ಮಹತ್ವ ಇಷ್ಟೇ ಅಂತೇಳಿ 40 ಟನ್ ಪಪ್ಪಾಯಿ ನಾನು ಚಿಕ್ಕಮಗಳೂರು ಜನರಿಗೆ ತಿನ್ನಿಸಿದೆ. ನಾವು ಬೆಳೆಯೋದು ಮುಖ್ಯ ಅಲ್ವೇ ಅಲ್ಲ, ಇವತ್ತಿನ ಟೆಕ್ನಾಲಜಿಲಿ ಏನು ಬೇಕಾದ್ರೂ ಬೆಳಿಬೋದು, ಅದನ್ನು ಮಾರುಕಟ್ಟೆ ಮಾಡೋದೇ ನಿಜವಾದ ಉದ್ದೇಶ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಮಂಗನ ಕೈಲಿ ಮಾಣಿಕ್ಯ ಇದ್ರು ಅದು ಗಾಜಿನ ಚೂರು, ಅದೇ ಒಬ್ಬ ವ್ಯಾಪಾರಿ ಕೈಲಿ ಗಾಜಿನ ಚೂರು ಇದ್ರು ಅದು ಮಾಣಿಕ್ಯ. ಅವನ ಟೆಕ್ನಿಕಲ್ ಉಪಯೋಗಿಸಿ ಗಾಜಿನ ಚೂರ ಮಾಣಿಕ್ಯ ಅಂತ ಮಾರ್ತಾನೆ. ಮಂಗ ಮಾಣಿಕ್ಯನ ಗಾಜು ಅಂತ ಬಿಸಾಕುತ್ತೆ. ಹಂಗೆ ನಾವೆಲ್ಲ ವ್ಯಾಪಾರಿಗಳಾಗಬೇಕು ರೈತರು. ನಮ್ಮ ಪದಾರ್ಥನ ನಮಗೆ ಫಸ್ಟ್ ಅದರ ತಾಕತ್ತು ಏನು ಅಂತ ಗೊತ್ತಾಗಬೇಕು, ನಂತರ ಅದರ ಸ್ವಾರಸ್ಯನ ವಿವರಿಸಿ ನಾವು ಮಾರಾಟ ಮಾಡಬೇಕು. ಮಾರುಕಟ್ಟೆ ಮಾಡೋದೇನು ದೊಡ್ಡದಲ್ಲ. ನಾವು ಇಂಟರ್ನ್ಯಾಷನಲ್ ಮಾರುಕಟ್ಟೆಗೆ ಹೋಗೋದು ಬೇಡ, ಸಣ್ಣ ಸಣ್ಣ ಮಾರುಕಟ್ಟೆಗಳು. ಈಗ ಚಿಕ್ಕಮಗಳೂರಿನ ಗ್ರಾಹಕರಿಗೆ ನಮಗೆ ಕೊಡೋಕ್ಕಾಗಲ್ಲ ಅಷ್ಟು ಬೆಳೆ ಬೇಕಲ್ಲಿ. ನಮ್ಮ ಪದಾರ್ಥ ಅವ್ರಿಗೆ ಗೊತ್ತಾಗಬೇಕು. ಇವತ್ತು A2 ಹಾಲು ಅಂತ ಹೇಳ್ಬಿಟ್ಟು ವಿಶ್ವದ ನಾಟಿ ಹಸುಗಳ ಹಾಲನ್ನ 100 ರೂಪಾಯಿ ಕೊಂಡ್ಕೊಳ್ಳೋ ಜನ ಇದ್ದಾರೆ. ಅದು ಮಾರ್ಕೆಟ್ ಮಾಡೋ ಶಕ್ತಿ ನಮಗೆ ಬೇಕು. ಈಗೆಲ್ಲೋ ಒಂದು ಬಡಾವಣೆಯಲ್ಲಿ ಒಂದು 50 ಜನ ಇಟ್ಕೊಂಡು 50 ಲೀಟ್ರ್ ಹಾಲು ಅಷ್ಟೇ ಅವ್ರಿಗೆ ಇನ್ ಟೈಮ್ ನಾವು ಕೊಟ್ಟರೆ 100 ರೂಪಾಯಿ ಕೊಟ್ಟು ತಿನ್ನೋ ಅಂತ ಗ್ರಾಹಕರು ಇದ್ದಾರೆ. ಮಾರುಕಟ್ಟೆ ಹುಡುಕ್ಬೇಕು. ನಾವು ಅಂಗಡಿಗಳು ನೋಡ್ತೀವಿ ಎಷ್ಟೋ ಕಡೆಗಳಲ್ಲಿ ಈಗ ತೆಕ್ಕೊಂಡ್ಬಿಟ್ಟಿದ್ದಾರೆ. ನಾವು ಬರೀ ಸಾವಯವ ವಸ್ತುಗಳನ್ನೇ ಅಕ್ಕಿಯಿಂದ ಹಿಡಿದು ರಾಗಿಯಿಂದ ಹಿಡಿದು ಎಲ್ಲ ಸಾವಯವ ಅಂತ ಹೇಳ್ತಾರೆ. ಈ ಗ್ರಾಹಕರಿಗೆ ಒಂಥರ ಕನ್ಫ್ಯೂಷನ್ ಇರುತ್ತೆ, ಈ ನಿಜಕ್ಕೂ ಇದು ಸಾವಯವೋ ಹೌದೋ ಅಲ್ವೋ ಅಂತೇಳಿ. ಇದನ್ನ ಕಂಡು ಹಿಡ್ಕೊಳ್ಳೋದು ಹೇಗೆ? ಈಗ ತಿನ್ನ ಗ್ರಾಹಕನೇ ಆ ವಸ್ತುನ ತಿಂದು ರುಚಿನ ಹೇಳ್ಬೇಕು. ಈಗ ಸಾವಯವ ಪದಾರ್ಥದಲ್ಲಿ ಬೆಳೆದ ಅಕ್ಕಿಯ ನೀವು ಬಾಯಲ್ಲಿ ಹಾಕಿ ಜಗದ್ರೆ ಅದ್ರ ಸ್ವಾರಸ್ಯ ಗೊತ್ತಾಗುತ್ತೆ. ಈಗ ಸಾವಯವದಲ್ಲೇ ಬೆಳೆದ ಅನ್ನ ಆದ್ರೆ ಅಕ್ಕಿ ಆದ್ರೆ ನೀವು ಜಗಿತಾ ಜಗಿತಾ ಅಲ್ಲಿಗೆ ಹಂಟುತ್ತದು ಆ ಜಿಗಿಟು. ಅದೇ ನೀವು ಈಗೇನು ಆರ್ಗ್ಯಾನಿಕ್ ಅಲ್ದಲೇ ಬೆಳೆದಿದ್ದಾರಲ್ಲ ವಿಷ ಪ್ರಸರಣ ಮಾಡಿ ಅದನ್ನ ತಿಂದ್ರೆ ನಿಮಗೆ ಹೊಟ್ಟೆ ತಿಂದಂಗಾಗತ್ತೆ ಅನ್ನ. ಈಗ ನೀವು ಸೋನಾ ಮಸೂರಿ ಅನ್ನನೂ ತಿಂದಿರ್ಬೋದು, ಈಗ ನಮ್ಮ ಗದ್ದೆ ಅಕ್ಕಿನೂ ತಿನ್ಬಹುದು. ಆ ಗದ್ದೆ ಅಕ್ಕಿ ತಿಂದಾಗ ಆಗ ಸ್ವಾರಸ್ಯನೇ ನ್ಯಾಲ್ಗೆ ಎಷ್ಟು ಹಿತ ಪಡುತ್ತೆ ಅನ್ನೋದೇ ಬೇರೆ, ಅದೇ ಸೋನಾ ಮಸೂರಿ ತಿಂದಾಗ ಆಗ ಅನುಭವ ಬೇರೆ. ನುಂಗದೇ ಕಷ್ಟ ಆಗುತ್ತೆ, ಸೋನಾ ಮಸೂರಿ ಅನ್ನನ ನುಂಗದೇ ಕಷ್ಟ ಆಗುತ್ತೆ ನಮಗೆ. ನೀರು ಇಟ್ಕೊಂಡೇ ಇರಬೇಕು ಅನ್ನ ನುಂಗ್ಬೇಕಾರೆ. ಅದೇ ನಮ್ಮ ಸಾವಯವ ಬೆಳೆದಂತ ಅನ್ನ ತಿನ್ನೋದ್ ಬೇಕಾರೆ ನಿಮಗೆ ಇಡೀ ನಮ್ಮ ದೇಹನೇ ಸ್ಪಂದಿಸುತ್ತೆ ಅದರ ರುಚಿಗೆ. ಹಂಗಾಗಿ ಸಾವಯವ ಪದಾರ್ಥ ತಿನ್ನೇ ಗೊತ್ತಿಡಬೇಕ ಹೊರತು ನೀವು ಯಾರು ಆ ಬ್ರಾಂಡು ಆ ಲೇಬಲ್ ಮೇಲೆ ಗೊತ್ತಿಡೋಕ್ಕಾಗಲ್ಲ. ಆಮೇಲೆ ನನ್ನ ಅನುಭವ ಪ್ರಕಾರ ಈಗೇನು ಅಷ್ಟು ಜನ ಸಾವಯವ ಪದಾರ್ಥ ಅಂತ ಮಾರ್ತಾರಲ್ಲ, ಇಲ್ಲಿ ಯಾವ ರೈತ ಸಾವಯವ ಪದ ಬೆಳೀತಾ ಇದ್ದೇನೆ ಅನ್ನೋದಕ್ಕೆ ಯಾರ ಹತ್ರ ಮಾಹಿತಿ ಇಲ್ಲ. ಯಾವುದೋ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಮಂಗನ್ ಮಾಡಿ ಜನರ ಹತ್ರ ದುಡ್ಡು ದೋಚ್ತಾ ಇದಾರೆ ಹೊರತು ನಿಜವಾಗೂ ಸಾವಯವ ಪದಾರ್ಥಗಳು ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಅಂದ್ರೆ ನಿಮ್ಮಂತ ರೈತರುಗಳು ಯಾರು ಬೆಳೀತಿರ್ತಾರೆ, ನೀವೊಂದ್ ಮಾತು ಹೇಳಿದ್ರಿ ತುಪ್ಪ ಇರ್ಬೋದು ಕೊಬ್ಬರಿ ಎಣ್ಣೆ ಇರ್ಬೋದು ಈ ತರದ್ ನನಗೆ ಫಸ್ಟ್ ಯಾರು ಬುಕ್ ಮಾಡಿರ್ತಾರೆ ಜೇನುತುಪ್ಪ ಅವ್ರಿಗೆ ಫಸ್ಟ್ ನಾನು ಸಪ್ಲೈ ಕೊಡ್ತೇನೆ ಅಂತೇಳಿ ಸಾವಯವವೇ ಬೇಕು ಅನ್ನೋಂತಹ ಜನಗಳು ಅಥವಾ ಗ್ರಾಹಕರು ನಿಮ್ಮಂತ ರೈತರನ್ನ ಮೊದಲು ಸಂಪರ್ಕಿಸಿ ಫಸ್ಟ್ ಅವರು ನಮ್ಗೆ ಎಲ್ಲಿ ಸಿಗತ್ತೆ ಅನ್ನೋದನ್ನ ಅವ್ರು ಖಾತ್ರಿ ಪಡಿಸ್ಕೋಬೇಕು. ನಂತರದಲ್ಲಿ ಅಲ್ಲಿಂದ ನೇರ ವ್ಯವಹಾರಕ್ಕೆ ಇಳಿಬೇಕಾಗತ್ತೆ. ಇರ್ಲಿ, ಅನೇಕ ಕಾಯಿಲೆಗಳು ಬರೋದನ್ನು ನಾವು ಕಾಣ್ತಾ ಇದ್ದೇವೆ ಇತ್ತೀಚಿನ ದಿನಮಾನಗಳಲ್ಲಿ. ನೀವು ಅದಕ್ಕೆ ಪೂರಕವಾಗಿ ಏನಾರ ಔಷಧೀಯ ಸಸ್ಯಗಳನ್ನ ಬೆಳೆಸುವಂತ ಕ್ರಮ ಏನಾರ? ಔಷಧೀಯ ಸಸ್ಯಗಳು ಎಲ್ಲಾದು ಔಷಧೀಯ ಸಸ್ಯಗಳೇ. ಯಾವ ಸಸ್ಯದಿಂದ ಯಾವ ಕಾಯಿಲೆ ಗುಣಪಡಿಸಬಹುದು ಅನ್ನೋ ಅಂತ ಜ್ಞಾನ ನಮಗಿಲ್ಲ. ನೀವು ಯಾವುದೇ ಒಂದು ಹಸಿರು ಗಿಡ ತಗೊಂಡ್ರು ಅದರಲ್ಲಿ ಒಂದು ಔಷಧೀಯ ಗುಣ ಇದೆ. ನಮಗೆ ಆ ಗುಣದ ಜ್ಞಾನ ಇರ್ಬೇಕು ನಮಗೆ. ಈಗ ನೋಡಿ ನಮ್ಮಲ್ಲಿ ನೀವೆಲ್ಲ ಪಟ್ ಅಂತ ಸ್ನಾನಕ್ಕೆ ಒಂದು ಶಾಂಪು ತರ್ತೀರಿ ಹಾಕೊಂಡ್ಬಿಡ್ತೀರಿ. ನಾನು ನಿಮಗೆ ಶಾಂಪು ಅಂತ ಕೊಡಲ್ಲ ಇಲ್ಲಿ ಬಂದ್ರೆ ಗೆಸ್ಟ್ಗೆ. ಒಂದು ಅಂಟೋಳ ಕಾಯಿನ ಜಜ್ಜಿ ಬಿಟ್ಟು ಕೊಡ್ತೀವಿ, ಅದ್ರ ಪರಿಮಳ ನಿಮಗೆ ದಿವಸ ಆದ್ರೂ ಹೋಗಲ್ಲ. ಆಮೇಲೆ ತಲೆಗೆ ಹಚ್ಚಿಬಿಟ್ರೆ ಹೂವು ಇದ್ದಂಗೆ ಇರುತ್ತೆ ಆ ಕೂದಲು, ಆ ಪರಿಮಳ, ಆ ಸುವಾಸನೆಗೆ ನೀವು ಒಂದು ನಮ್ಮ ಮನಸ್ಸು ಪ್ರಫುಲ್ಲವಾಗ್ಬಿಡುತ್ತೆ. ಅದೇ ನೀವು ಶಾಂಪ್ ಹಾಕಿರಿ ಇರಲ್ಲ. ಅದ್ರ ನಂತರ ಈಗ ಸಣ್ಣ ಪುಟ್ಟ ಕೆಮ್ಮು ಜ್ವರ ಬರ್ತವೆ. ನಮ್ಮ ಹತ್ರ ಎಲ್ಲ ಮೆಡಿಸನ್ ಇದಾವೆ, ಗಿಡ ಗೆಂಟೆಗಳು ಇದ್ದಾವೆ. ಈಗ ನಾವು ಬೇಕಾದಷ್ಟು ಅರಿಶಿನ ನಮ್ಮ ಮನೆಗಾಗಷ್ಟು ಅರಿಶಿನ ನಾವೇ ಬೆಳ್ಕೊಂತೀವಿ, ಶುಂಠಿ ಬೆಳ್ಕೊಂತೀವಿ. ಇಲ್ಲಿ ನೆಲದಲ್ಲಿ ಅಂತಿರುತ್ತೆ. ನಿಮಗೆ ಸ್ವಲ್ಪ ಹೊಟ್ಟೆ ಕೆಟ್ಟೋಯ್ತಿ ಅಂತಂದ್ರೆ ಏನಾದ್ರು ವಿಶೇಷ ಊಟ ಮಾಡಿದಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ಪು ನೆಲದಲ್ಲಿ ರಸ ಕುಡಿಸ್ಬಿಟ್ರೆ ನೀವು ಒಂದು ದಿವಸದೊಳಗೆ ನಿಮ್ದು ಹೊಟ್ಟೆ ಕ್ಲೀನ್ ಆಗೋಗ್ಬಿಡುತ್ತೆ, ಆರೋಗ್ಯಕ್ಕೆ ಬರುತ್ತೆ. ಅದೇ ನೀವು ಆಸ್ಪತ್ರೆಗೆ ಹೋದ್ರೆ 500,000 ರೂಪಾಯಿ ಬಿಲ್ ಆಗುತ್ತೆ. ಆಯುರ್ವೇದಿಕ್ ಮೆಡಿಸನ್ನು ನಿಧಾನವಾಗಿ ಕೆಲಸ ಮಾಡುತ್ತೆ. ಆಯುರ್ವೇದಿಕ್ ಮೆಡಿಸನ್ ಎಲ್ಲ ಆಹಾರವೇ, ಅದು ಮೆಡಿಸನ್ನೇ ಅಲ್ಲ. ಅದಕ್ಕೆ ಒಂದೊಂದು ಗುಣ ಇರುತ್ತೆ, ಆ ಗಿಡ ಆ ಗುಣಾವಶೇಷಗಳನ್ನ ಅಲ್ಲಿ ಶುರು ಮಾಡುತ್ತೆ. ಒಟ್ಟು ಎಷ್ಟು ಎಕರೆ ಇದೆ ತಮ್ಮದು? ನಮ್ದು ಒಟ್ಟು 15 ಎಕರೆ ಇದೆ. 15 ಎಕರೆ ಇದೆ. ಒಂದು 10,000 ಬ್ರಾಯ್ಲರ್ ಕೋಳಿ ಫಾರಾಮು ಮಾಡಿದ್ದೀನಿ. ನಂತರ 1,000 ಗಿಡ ಹೆಬ್ಬೆ ಬೆಳೆದಿದ್ದೀನಿ. ಆ ಹೆಬ್ಬೆವು ಸ್ವಲ್ಪ ಬೇಡಿಕೆ ಕಡಿಮೆ ಆಯ್ತು ಅಂತ ಆಯ್ತು. ಈಗ ಅದ್ರ ಮಧ್ಯ 1,000 ಗಿಡ ಸಾಗುವಾನಿ ಬೆಳೆದೀನಿ, 2 ವರ್ಷದ ಗಿಡ. ಆ ನಂತರ ಈಗ ಮತ್ತು ಅಲ್ಲಿ ಇನ್ಕಮ್ ಬರ್ಲೇಬೇಕಲ್ಲ ಅನ್ಕೊಂಡ್ಬಿಟ್ಟು ಈಗ 1,300 ಗಿಡ ಕಾಫಿ ಆಗ್ತಾ ಇದ್ದೀನಿ, ಬಂದಷ್ಟು ಬರ್ಲಿ ಅಂತ. ತೀರ ವಿಶೇಷವಾದ ಖರ್ಚು ಮಾಡಲ್ಲ, ಮಾಮೂಲಿ ಖರ್ಚು ಏನ್ ಮಾಡ್ಬೇಕು ಅಷ್ಟೊಂದು ಮಾತ್ರ ಮಾಡಿ ಆದಾಯ ತೆಗೆಯೋ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು. ಒಂದ್ರು ಈಗೇನು ಮೇಲೆ ತೆಂಗಿನ ಮರ ಇದ್ರೆ ಕೆಳಗೆ ಬಾಳೆ ಬಿರುತ್ತೆ, ಅದಕ್ಕಿಂತ ಕೆಳಗೆ ಇನ್ನೋದೋ ಒಂದು ಗೆಡ್ಡೆ ಹಾಕಿರೆ ಅದು ಭೂಮಿ ಒಳಗೆ ಕೊಡುತ್ತೆ. ಹಿಂಗೆ ಹಂತವಾಗಿ ಬೆಳೆಗಳ ಬೆಳೆಯೋ ಅಂತ ಮೆಥಡ್ ನಾವು ಹೋದಾಗ ಒಂದೇ ಜಾಗದಲ್ಲಿ 4-6 ಬೆಳೆ ಬೆಳಿಬಹುದು. ಅಂದ್ರೆ ಯಾವುದಕ್ಕೂ ತೊಂದರೆ ಆಗ್ಬಾರ್ದು, ಕಾಂಪಿಟೇಷನ್ ಆಗ್ಬಾರ್ದು. ಅದಕ್ಕೆ ಬೇಕಾದಷ್ಟು ಗಾಳಿ ಬೆಳಕು ನೀರು ಗೊಬ್ಬರ ಅದನ್ನ ಕೊಟ್ಟರೆ ಸಾಕು, ಇನ್ನೇನು ಮಾಡೋದ್ಬೇಕಲ್ಲ. ಇಡೀ ನಮ್ಮ ತೋಟಕ್ಕೆ ಇದು ಸಾಮಾನ್ಯವಾಗಿ 20 ವರ್ಷದ ಆರ್ಗ್ಯಾನಿಕ್ ತೋಟ. ನನಗೆ ಆರ್ಗ್ಯಾನಿಕ್ಗೆ ಹೋಗೋ ಅಷ್ಟು ಆರ್ಗ್ಯಾನಿಕ್ ಅನ್ನೋದು ಜ್ಞಾನವೇ ಇರಲಿಲ್ಲ ಅವಾಗ ನನಗೆ. ಒಂದು ಸಮಯದಲ್ಲಿ ಈ ಕೆಮಿಕಲ್ ಮೆನ್ಯೂರ್ಗೆ ಕಷ್ಟ ಆಯಿತು, ಪಾಣಿ ಮೇಲೆ ಮೆನ್ಯೂರ್ ಕೊಡೋ ಅಂತ ಪರಿಸ್ಥಿತಿ ಬಂತು. ನಾನು ಹೋಗಿ ಅಗ್ರಿಕಲ್ಚರ್ ಆಫೀಸಲ್ಲಿ ಪಾಣಿ ಇಟ್ಕೊಂಡು ನಿಂತ್ಕೊಂಡಾಗ ನನಗೆ ಅನಿಸ್ತು, ಈ ಭಿಕ್ಷುಕರ ಕೆಲಸ ಯಾರಿಗೆ ಬೇಕು, ಈ ಗೊಬ್ಬರ ಇಲ್ದಲೇ ಬೆಳೆಯೋದು ಬೆಳಿಬೇಕು ಅಂತಕೊಂಡು ನನಗೆ ಕೊಟ್ಟು ಪರ್ಮಿಟ್ನು ಯಾರಿಗ ಕೊಟ್ಟು ಬಂದು ಅವತ್ತಿನಿಂದ ಆರ್ಗ್ಯಾನಿಕ್ ಶುರು ಮಾಡಿದೆ ನಾನು. ಆಮೇಲೆ ಹಂತವಾಗಿ ಆರ್ಗ್ಯಾನಿಕ್ನ ಒಳಸುರಿಗಳನ್ನೆಲ್ಲ ಕೇಳಿ ಜ್ಞಾನಗಳಿಂದ ತಿಳಿದು ಮಾರ್ಪಾಡು ಆಗ್ತಾನೆ ಇದೆ. ಯಾರ ಒಬ್ಬರಿಗೆ ಅನ್ಸುತ್ತೆ ನಾನು ನಿಮ್ ತರ ಕುಮಾರಸ್ವಾಮಿ ತರ ಆಗಬೇಕು ಬೆಳಿಬೇಕು ಅಂತ ಹೇಳಿ, ಅಂತ ಸಂದರ್ಭದಲ್ಲಿ ಅವರನ್ನ ನಿಮ್ಮನ್ನ ಸಂಪರ್ಕ ಮಾಡೋದಾದ್ರೆ ಯಾವ ಒಂದು ದೂರವಾಣಿಗೆ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಬೇಕಾಗಿದೆ? 9900037463 ಈ ನಂಬರ್ ಅಲ್ಲಿ ನಾನು ಫೋನಿಗೆ ಲಭ್ಯ ಇಲ್ಲ ಅಂದ್ರೂ ನೀವು ಮೆಸೇಜ್ ಹಾಕಿದ್ರೆ ನಾನು ವಾಪಸ್ ಮಾತಾಡ್ತೀನಿ. ಜೊತೆಗೆ ಇನ್ನೊಂದೇನು ಅಂತಂದ್ರೆ